ಮಾರ್ಕೆಟ್ನಾಗ ಬೇರೆ ಕಡೆ ತಂದು ಮಾರಾಟ ಮಾಡಿ ಮೋಸ ಮಾಡ್ಬೇಕು ಅನ್ನೋ ಉದ್ದೇಶ ಯಾವತ್ತೂ ಇಲ್ಲರಿ. ನಮ್ಗೆ ಎಷ್ಟು ಬೆಳೆದಿರ್ತೈತೆ ಅಷ್ಟನ್ನು ಮಾರಾಟ ಮಾಡ್ತೇವ್ರಿ. ಅದಕ್ಕಾಗೇನೆ ನನಗೆ 10-20 ಜನ ಕಸ್ಟಮರ್ ಬಂದರೂ ಸಾಕ್ರಿ, ಅಷ್ಟು ಜನರಿಗೆ ಎಲ್ಲ ಥರದ ಬೆಳೆಗಳನ್ನು ಕೊಡಬೇಕು. ಹುಣಸೆ ಮೊದಲಾಗಿ ಕೊಡೋದ್ರಿ, ಹುಣಸೆ ಬೆಟ್ಟದ ನೆಲ್ಲಿ ಐತಿ, ಕಿರುನೆಲ್ಲಿ ಐತ್ರಿ, ಪೇರು ಐತಿ, ಚಿಕ್ಕು ಐತಿ, ಮಾವು ಐತಿ, ಸೀತಾಫಲ ಐತ್ರಿ, ನೇರಳೆ ಐತಿ, ಹತ್ತಿ ಮರ ಐತಿ, ಎಲ್ಲ ಥರ ರೀ, ಎಲ್ಲ ಥರದ್ದು. ನಾ 10 ಜನ ಕಸ್ಟಮರ್ ಬಂದರೆ ಸಾಕು, ನನಗೆ ಒಂದು 1000 ಗಂಟಲೆ ಕೊಟ್ಟು ಬೇರೆದವ್ರು ತಂದು ಮಾರ್ಕೆಟ್ ಮಾಡೋದು ಅವಶ್ಯಕತೆ ಇಲ್ಲರಿ. ಅಷ್ಟೇ, ಒಂದು 10-20 ಜನರಿಗೆ ಒಳ್ಳೆ ಆಹಾರ ತಿನ್ನಿಸ್ತೀನಲ್ಲ ಅನ್ನೋ ಒಂದು ಖುಷಿ ಭಾಳ ಐತ್ರಿ, ಅದು ಒಂದೇ ಮೇನ್ ನೋಡ್ರಿ ಸರ್. ಅಂದ್ರೆ ಅವತ್ತಿನ ದಿವಸ ಏನು ನಿಮ್ಮ ತೋಟದೊಳಗೆ ಫಲ ಸಿಗ್ತಾವ ಅವನ್ನ ನೀವು ಮಾರಾಟಕ್ಕೆ ಇಟ್ಟು ಬಿಡ್ತೀರಿ. ಏನು ವಾಹನದೊಳಗೆ ಹೋಗ್ತಾ ಇರ್ತಾರ ಪ್ರಯಾಣಿಕರು ಇರ್ತಾರೆ, ಅವ್ರು ಬಂದು ಇಳಿದು ತಗೊಂಡು ಹೋಗುವಂತದ್ದು ಆಗ್ತಾ ಇದೆ. ಪ್ರತಿಕ್ರಿಯೆ ಹೆಂಗದ ಅಂತೀರಿ? ಜನರು ಬರ್ತಾ ಇದ್ದಾರೆ ಇಲ್ಲಿ, ಹೌದಪ್ಪ ಇಲ್ಲಿ ನಮಗೆ ಒಂದು ಒಳ್ಳೆ ಹಣ್ಣುಗಳು ಸಿಗ್ತಾ ಇದ್ದಾವೆ, ಒಳ್ಳೆ ಕಾಯಿಪಲ್ಯ ಸಿಗ್ತದೆ ನಮಗಿಲ್ಲಿ ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ಇಲ್ಲಿ ಇಳಿದು ತಗೊಂಡು ಹೋಗುವಂತದ್ದು ಆಗ್ತಾ ಇದೆ ಡೈಲಿ? ಆಗತ್ತೆ ಸರ್. ಅರಿಶಿನ ಪುಡಿ ಮಾತ್ರ ಭಾರಿ ಕ್ವಾಲಿಟಿ ಐತ್ರಿ ಅಂತ ಎಲ್ಲೆಲ್ಲಿಂದ ಬರ್ತಾರೆ ಸರ್, ರಾಯಚೂರು ತನ ಬರ್ತಾರೆ ರೀ, ಮತ್ತೆ ಈ ಕಡೆ ಬಿಜಾಪುರ ಕಡೆಯವ್ರು ಬರ್ತಾರೆ, ಮುದ್ದೆ ಬಿಹಾರದಿಂದ ಬರ್ತಾರೆ, ಅರಿಶಿನ ಪುಡಿ ಒಯ್ಬೇಕಂತ ಬಂದೇವ್ರಿ ಅಂತ ಬರ್ತಾರೆ. ಸ್ವಲ್ಪ ಒಂದೊಂದು ಟೈಮ್ ಅಷ್ಟು ವ್ಯಸ್ತ ಆಗಿರ್ತೈತ್ರಿ, ಮಷಿನ್ ರಿಪೇರಿ ಅಂತ ಇರ್ತಾರೆ, ಯಾವುದೋ ಒಂದು ಇರುತ್ತೆ, ಆದರೂ ಅದನ್ನು ಮೇಂಟೈನ್ ಮಾಡ್ಕೊಂಡು ಕೊಡ್ತಾ ಬಂದೇವ್ರಿ ಇಲ್ಲಿ ತನಕ. ಈಗ ವಾಹನಗಳು ಅಂತಂದ್ರೆ ಕಾರ್ದೊಳಗೆ ಹೋಗೋರು ಬರೋರು ನಿಲ್ಲುತ್ತೆ, ಅಂದ್ರೆ ಸ್ವಂತ ಇದ್ದವರು ಇಳಿದು ಹೋಗ್ಬೋದು, ಬಸ್ನೊಳಗೆ ಇದ್ದವರಿಗೆ ಇಳಿಯಕ್ಕಾಗಂಗಿಲ್ಲ. ಬಸ್ನವ್ರು ಬರಲ್ಲ ಸರ್, ಯಾವಾಗಾರ ಒಂದು ಸಾರಿ ಬಿಡು ಮಾಡ್ಕೊಂಡು ಸಂಡೇ ಭಾಳ ಬರ್ತಾರ್ರಿ, ಸಂಡೇ ಅಂದರೆ ನೌಕರಿ ಇರ್ತಾರಲ್ರಿ, ಈ ಬ್ಯಾಂಕ್ನವರು ಸ್ಕೂಲ್ ಟೀಚರ್ಸ್ ಇವರು ಡೈಲಿ ಒಯ್ತಾರ್ರಿ, ಒಂದೊಂದು ಸಲ ಅವ್ರಿಗೆ ಬೇಕಾದ್ರೆ ಒಯ್ತಾರ, ಬೇಡಾದ್ರೆ ಬಿಡ್ತಾರ್ರಿ. ಹಂಗೆ ಡೈಲಿನೂ ಮಾರ್ಕೆಟಿಂಗ್ ಆಗತ್ತೂ ಇಲ್ಲರಿ, ಅದನ್ನ ಒಂದು ಗ್ರೂಪ್ ಮಾಡಿ ನಮ್ದು ಇಂಥದೈತಿ ಅಂತ ಮೆಸೇಜ್ ಮಾಡ್ಬೇಕನ್ನೋ ಇದನ್ನು ಪ್ಲ್ಯಾನ್ ಇಟ್ಕೊಂಡಿವ್ರಿ. ಬಟ್ ಅದು ಎಳ್ನೀರು ಬರುತ್ತೆ ಮಾಡೋಕೆ, ಇನ್ನೂ 3 ವರ್ಷ ಇರೋದು ಎಳ್ನೀರು ಬರ್ಬೇಕಾದ್ರೆ. ನಮ್ಮ ಎಳ್ನೀರು ಬತ್ತಂದ್ರೆ ಡೈಲಿ ಮಾರ್ಕೆಟಿಂಗ್ ಆಗುತ್ತೆ. 60 ಗಿಡ ಅಂದ್ರೆ ಒಂದು ಗಿಡಕ್ಕೆ 10 ಕಾಯಿ ಕೊಟ್ಟರು 600 ಕಾಯಿ ಬರುತ್ತೆ ವಾರಕ್ಕೆ. ಆ ಪ್ಲಾನ್ ಇಟ್ಕೊಂಡ ಮುಂದೆ ಒಂದು ಎಲ್ಲಿ ನೌಕರಿ ಕಳಿಸೋದು ಬೇಡ, ಮಗನ ನೌಕರಿ ಕಳಿಸ್ತಿದ್ರು ಮನ್ಯಾಗ ಕುತ್ಕೊಂಡು ಒಂದು ವ್ಯಾಪಾರ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡಿದ್ದೇನೆ. ಎಷ್ಟು ಜನ ನಿಮ್ಮ ಮನೆಯೊಳಗೆ ನಿಮ್ಮ ಸಹಾಯಕ್ಕೆ ಬರುವಂಥವ್ರು? ಸಹಾಯಕ್ಕಂದ್ರೆ ನಮ್ಮ ತಾಯಿಯವರಿದ್ದಾರೆ, ಅವ್ರದ ಭಾಳ ಹೆಲ್ಪ್ ರೀ ನನಗೆ, ಅವ್ರಿಗೆ ಯಾವತ್ತಲೂ ಕೃತಜ್ಞತೆಗಳು ಸಲ್ಸಕ್ಕೆ ಬಯಸ್ತೀನಿ. ಅದ್ರ ಜೊತೆಗೆ ನಮ್ಮ ಅಣ್ಣ ಸಪೋರ್ಟ್ ಮಾಡ್ತಾನೆ ರೀ, ನಮ್ಮ ತಂಗೊಬ್ಬೇಕೆ ಕಳ ಹೋಗವ ನೀನಂತ ನಮ್ಮ ತಾಯಿನ ಕಳಿಸ್ತಾನೆ ರೀ, ಅವ್ರಿಗೆ ನಾನು ಕೃತಜ್ಞತೆಯನ್ನು ಹೇಳಕ್ಕೆ ಬಯಸ್ತೀನಿ ರೀ. ಅದ್ರ ಜೊತೆಗೆ 2 ಮಕ್ಕಳದಾರ ರೀ, ಒಬ್ಬ ಕಾಲೇಜ್ ಡಿಪ್ಲೊಮಾ ಇದನ್ನ ಪ್ಯಾರಾಮೆಡಿಕಲ್ ಓದ್ತಾನೆ ರೀ 3ನೇ ವರ್ಷ, ಹುಡುಗಿ ಸೈನ್ಸ್ 2nd PUC ಅದಾಳ್ರಿ. ಇಷ್ಟು ಜನ ಸಾಥ್ ಕೊಡ್ತಾರೆ ನನಗೆ. ಅಂದರೆ ಮಾರ್ಕೆಟಿಂಗ್ ನಾವು ಸಾಯಂಕಾಲ ಅಲ್ಲಿ ಅಂಗಡಿಯೊಳಗೆ ಹಚ್ಚಿ ನಾವು ಕೆಳಗೆ ಹೊಲ್ದಾಗ ಹೋಗ್ತೀವ್ರಿ, ಅವ್ರು ಹುಡುಗರು ಮಾರ್ತಾರೆ. ತೋಟದ ಕೆಲಸ ಹೆಂಗೆ ಮಾಡ್ತಾ ಇದ್ದೀರಿ ನೀವು? ಏನು ಆಳುಗಳನ್ನು ಹಸ್ತಾ ಇದ್ದೀರಾ ಅಥವಾ ನಿಮ್ಮ ಮನೆಯೊಳಗೆ ಎಲ್ಲ ಕೆಲಸ ಆಗ್ತವೆ? ಅರ್ಧ ಕೆಲಸ, ಅರ್ಧಕ್ಕಿಂತ ಒಂದು 90% ನಾವು ಮಾಡ್ತೀವಿ ರೀ, ಹೆಚ್ಚು ಕಮ್ಮಿ. ಎಲ್ಲ ನೀರು ಹಾಸೋದು ಬಂತು, ಕಷಾಯಗಳನ್ನು ರೆಡಿ ಮಾಡೋದು ಬಂತು, ಅದನ್ನು ಸ್ಪ್ರೇ ಮಾಡೋದು ಬಂತು, ಎಲ್ಲದನ್ನು ಮೇಂಟೈನ್ ಮಾಡ್ತೀನಿ ರೀ. ಅದ್ರ ಜೊತೆಗೇನ ಸೈಕಲ್ ವೀಡ್ರ್ ಬರ್ತೀರಿ ಸರ್, ಅದನ್ನೆಲ್ಲ ಯಾವುದಕ್ಕೂ ಎತ್ತಿನ ಗಳೆ ಪಳೆ ಹಚ್ಚಕ್ಕೆ ಹೋಗಿಲ್ಲ ರೀ, ಸೈಕಲ್ ವೀಡ್ರದಾಗ ಮೇಂಟೈನ್ ಮಾಡ್ತೀನಿ ರೀ. ಈಗ ಉದ್ದ ಹಾಕಿನಿ, ಉದ್ದಿನೊಳಗೆ ಆಗಿರ್ಬೋದು, ಗೋವಿನ ಜೋಳ ಹಾಕಿನಿ ರೀ, ಅದರೊಳಗೆ ಆಗಿರ್ಬೋದು, ಈಗ ಮಲ್ಟಿಕ್ರಾಪ್ಸ್ನೊಳಗೆ ಎಲ್ಲಿ ಅವಶ್ಯಕತೆ ಬೀಳ್ತೈತೆ ಅಲ್ಲೆಲ್ಲ ಸೈಕಲ್ ವೀಡ್ರಿಂದ ಕಲ್ಟಿವೇಷನ್ ಮಾಡ್ಕೊಂಡು ಹೆಚ್ಚಾಗಿ ಟ್ರ್ಯಾಕ್ಟರ್ಲೇನ ಮಾಡಿಸ್ತೀನಿ ರೀ. ಅಂದ್ರೆ ಸಾಕಷ್ಟು ಸಂದರ್ಭದೊಳಗೆ ನೀವು ಮಷಿನ್ಗಳನ್ನು ಉಪಯೋಗ ಮಾಡ್ಕೊಳ್ತಾ ಇದ್ರಿ? ಮಷಿನ್ಗಳಂದ್ರೆ ಹಾರ್ವೆಸ್ಟಿಂಗ್ ಟೈಮ್ ಅದು ಏನು ಮಾಡಿಲ್ಲ ರೀ, ಈಗ ನೇಗ್ಲ ಹೊಡ್ಸೋದಿರುತ್ತೆ, ಕಟ್ರ ಹೊಡ್ಸೋದಿರುತ್ತೆ, ಅಂಥದಕ್ಕೆ ಮಾತ್ರ ಯೂಸ್ ಮಾಡ್ತೀನಿ ರೀ. ಉಳಿದಿದ್ದ ಎಡಿ ಪಟ್ಟಿ ಇಂಥ ಏನರ ಹೊಡ್ಕೊಳ್ದಿದ್ರೆ ಸೈಕಲ್ ವೀಡ್ರ ಯೂಸ್ ಮಾಡ್ತೀನಿ ರೀ, 5 ಎಕರೆ ತನಕ ಸೈಕಲ್ ವೀಡ್ರದಾಗ ಮಾಡ್ತೀನಿ ರೀ. ಈಗ ಇಷ್ಟೆಲ್ಲ ಬೆಳೆಗಳದಾವಲ್ಲ, ನಿಮಗೆ ಮುಖ್ಯವಾದಂತಹ ಆದಾಯ ಯಾವ ಬೆಳೆಗಳಿಂದ ಬರ್ತದೆ ಅಂತ ಹೇಳಿ ನಿಮ್ಮ ವಿಚಾರ? ಮುಖ್ಯವಾದ ಆದಾಯ ಅಂದ್ರೆ ಈಗ ಮೇನ್ ಟರ್ಮರಿಕ್ ಐತೆ ಸರ್, ಅರಿಶಿನ ರೀ, ಅರಿಶಿನದಿಂದನೇ ಅದನ್ನ ಮೌಲ್ಯವರ್ಧನ ಮಾಡ್ತೀನಿ ಸರ್. ನಮ್ಮೆಲ್ಲ ಮೇಲಿನ ಖರ್ಚು ವೆಚ್ಚ ಎಲ್ಲ ಹೋಗುತ್ತೆ, ಅದ್ರ ಜೊತೆಗೆ ಹೈನುಗಾರಿಕೆ ಐತೆ ಸರ್, ಒಂದು 6 ದನ ಅದಾವ ರೀ, ಅದ್ರೊಳಗೆ ಒಂದು 2-3 ಹಿಂಡ್ತಿರ್ತಾವ ರೀ ನಮ್ಮ ಹೈನುಗಾರಿಕೆ ಒಳಗೆ, ಮತ್ತೆ ಹಿಂಗೆ ಕೊಡೋದು ತಗೊಳ್ಳೋದು ವ್ಯವಹಾರಿಕವಾಗಿ ಟರ್ನವರ್ ಎಲ್ಲ ನಡೀತಿದ್ರೆ. ಅದರಿಂದ ಹೈನಿನ ಕೆಲಸ ಮಾಡೋದಕ್ಕೆ ಮತ್ತೆ ಯಾರು ನಿಮಗೆ ಸಿಗ್ತಾರೆ? ಯಾರನ್ನೂ ತಗೊಂಡಿಲ್ಲ ಸರ್, ನಾವು ಯಾರಿಗೂ ಸಹಾಯಕ್ಕಂತ ಯಾರು ಇಲ್ಲ ರೀ, ನಾನು ನಮ್ಮವರು ಇಬ್ರು ಸೇರಿ. ನಮ್ಮ ಕೆಲಸ 9 ಗಂಟೆ ಅಂದರೆ ಎಲ್ಲ ಕಂಪ್ಲೀಟ್ ಆಗಿರ್ತೈತೆ ನಮ್ದು, ಆಮೇಲೆ 12 ಗಂಟೆ ತನಕ ನೀರು ಹಾಸೋದು, ಇದು ಸ್ಲರಿ ಬಿಡೋದು, ಇದೇ ಕೆಲಸನೇ ಆಗುತ್ತೆ ಸರ್. ಆಮೇಲೆ ನಾವು 4 ಗಂಟೆಗೆ ಮಾರ್ಕೆಟಿಗೆ ಅಂಗಡಿಯೊಳಗೆ ಶಾಪಿಂಗ್ನೊಳಗೆ ಹಚ್ಚಿ ಹುಡುಗರನ್ನ ನೋಡ್ಕೊತಾ ಇರೋ ಅಂತ ಹೇಳಿಬಿಟ್ಟು ನಾವು ಹೊಲ್ದಾಗ ಕೆಲ್ಸಕ್ಕೆ ಹೋಗ್ತೀವಿ ಸರ್. ಅದ್ರಾಗ ಭಾಳ ಕಸ ಪಸ ಹಿಂದೇನು ಹೊಲ್ದನ ಕೆಲಸ ಭಾಳ ಒತ್ತಡ ಇತ್ತಂದ್ರೆ ಆಳು ಹಚ್ತೀವಿ ರೀ, ಗಂಡಾಳಾಗಿರ್ಬೋದು ಹೆಣ್ಣಾಳಾಗಿರ್ಬೋದು ಹಚ್ತೀವಿ ರೀ, ಉಳಿದಿದ್ದೆಲ್ಲ ಮೇಂಟೈನ್ ನಾವು ಮಾಡ್ತೀವಿ. ಸಂಪೂರ್ಣವಾಗಿ ನೀವು ರಾಸಾಯನಿಕ ಇರಲಾರ್ದ ಕೃಷಿ ಮಾಡ್ತಾ ಇದ್ದೀರಿ, ಉತ್ತಮವಾದಂತಹ ವಿಷಮುಕ್ತವಾದಂತಹ ಒಂದು ಆಹಾರ ಪದಾರ್ಥಗಳನ್ನು ಬೆಳೀತಾ ಇದ್ದೀರಿ. ವಿಷಮುಕ್ತ ಆಹಾರ ತಿನ್ನಿಸ್ಬೇಕು ನನ್ನ ಮನೆಯೊಳಗೆ ತಿನ್ಬೇಕಂತ ಸ್ಟಾರ್ಟಿಂಗ್ ಮಾಡಿದ್ರಿ ನಾನು. ನಾನು ಯಾರಿಗೆ ಕೊಡಬೇಕು, ಶೋಕಿಗೆ ಮಾಡ್ಬೇಕು ಅಂತೂ ಮಾಡಲಿಲ್ಲ ರೀ, ಎಲ್ಲಿದಾರ ಹೊರಗಿನ ತಂದು ಹಾಕಿ ಮಾಡ್ತಿರ್ತಾರೆ ಸರ್. ಈಗ ಆ ಕಂಪ್ನಿ ಸಿಗುತ್ತೆ ಈ ಕಂಪ್ನಿ ಸಹ, ಆ ರೀತಿ ಮಾಡಿದ್ರೆ ನಮ್ಗೆ ವರ್ಕೌಟ್ ಆಗೋದಿಲ್ಲ ರೀ. ಯಾವಾಗಲೂ ರೈತರು ನಾವೇ ತಯಾರು ಮಾಡಬೇಕಲ್ಲ ಅಂತ ಒಂದು 1/2 ಎಕರೆಯಿಂದ ಸ್ಟಾರ್ಟಿಂಗ್ ಮಾಡಿ ಈಗ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ ರೀ. ಅದು ಇನ್ನೂ ಎಲ್ಲಿಗೆ ಹತ್ತತ್ತೋ ಗೊತ್ತಾಗಿಲ್ಲ ರೀ, ಈಗ 6ನೇ ವರ್ಷ ಚಲ್ತೀರಿ ನಂದೀಗ.

ಆತ್ಮೀಯ ಕೇಳುಗರೆ, ಇದುವರೆಗೆ ಕಿಸನಮಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಬೇಸಾಯದಲ್ಲಿನ ಅನುಭವ ಕುರಿತು ಬೀಳ್ಗಿ ತಾಲೂಕು ಸುನಗ ಗ್ರಾಮದ ಸುನೀತಾ ಮೇಟಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದರು ಡಾಕ್ಟರ್ ಸೋಮಶೇಖರ್ ಎಸ್ರುಳಿ. ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ಕೇಳುವರೆ, ಈಗ ಜನಪದ ಸಂಗೀತ ಕಾರ್ಯಕ್ರಮ ಕೇಳಿ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಉತ್ತೂರು ಗ್ರಾಮದ ಲಕ್ಷ್ಮಣ್ ಹಣಮಪ್ಪ ಭಜಂತ್ರಿ ಹಾಗೂ ತಂಡದವರಿಂದ ಸಂಪ್ರದಾಯ ವಾದನ. We'll be right back.